ಬುದ್ಧಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು ಶಾಂತಿ ಶೀತಲವರಿದು ಚೆಲ್ಲುತ್ತಿಗುದು ಜಗವ ಗೆಲ್ಲುತ್ತಿಗುದು ಬುದ್ಧಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು ಶಾಂತಿ ಶೀತಲವರಿದು ಚೆಲ್ಲುತ್ತಿಗುದು ಜಗವ ಗೆಲ್ಲುತ್ತಿಗುದು ನೋಡುತ್ತಿರದಲದಿ ಬುದ್ಧ ಪದ್ಮವು ಅರಳೆ ನೋಡುತ್ತಿರದಲದಿ ಬುದ್ಧ ಪದ್ಮವು ಅರಳೆ ಭಕುತ ಭೃಂಗವು ಬಂದು ಮುತ್ತುತಿಹುದು ಸೋತ ಸೋತುತಿಹುದು ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು ಶಾಂತಿ ಶೀತಲವರಿದು ಚೆಲ್ಲುತ್ತಿಹುದು ಜಗವ ಗೆಲ್ಲುತ್ತಿಹುದು ಜ್ವಾಲೆ ಮೇಲುದ ಹೊದೆದು ಅಗ್ನಿದೇವನೆ ನಡೆದು ಜ್ವಾಲೆ ಮೇಲುದ ಹೊದೆದು ಅಗ್ನಿದೇವನೆ ನಡೆದು ಕರ್ಮಕಾನನವನ್ನು ದಹಿಸಲೆಂದು ನಡೆದು ಬರುವನೆಂದು ಕರ್ಮಕಾನನವನ್ನು ದಹಿಸಲೆಂದು ನಡೆದು ಬರುವನೆಂದು ನಡೆದು ಬರುವನೆಂದು ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು ಶಾಂತಿ ಶೀತಲವರಿದು ಚೆಲ್ಲುತ್ತಿಹುದು ಜಗವ ಗೆಲ್ಲುತ್ತಿಹುದು ಜಗವ ಗೆಲ್ಲುತ್ತಿಹುದು.